ಮತ್ತೆ ಪಂಪ್ ವ್ಯವಸ್ಥೆ ಸರಿಯಾಗಿರ್ಬೇಕು. ಯಾಕಂತಂದ್ರೆ ಎಕ್ದಮ್ ಪ್ರೆಷರ್ ಆದ್ರೆ ಫೈಬರ್ ದೊಟ್ಟಿ ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಒಂದು ಈ ಬ್ಯಾಟರಿ ಸ್ಪ್ರೇಯರ್ ಎಲ್ಲ ಬಂದಿದಾವೆ, ಅದರಲ್ಲಿ ಒಳ್ಳೆ ಕ್ವಾಲಿಟಿ ಇದೆಲ್ಲ ಆದ್ರೆ ರೆಗ್ಯುಲರ್ ಒಂದೇ ತರ ಯೂನಿಫಾರ್ಮ್ ಪ್ರೆಷರ್ ಇರ್ತದೆ, ಅಂಥದೆಲ್ಲ ಆದ್ರೆ ಅದು ಉಲ್ಟಾ ಸಿಡ್ದಂಗಾಗಿ ಬ್ಯಾಲೆನ್ಸ್ ತಪ್ಪು ಹೋಗಿ ಅಂಥದೆಲ್ಲ ಆಗುವಂತಹ ಸಂದರ್ಭಗಳು ಇಲ್ಲ. ಅದು ಸರಳವಾಗಿ ಚಂದ ರೀತಿಯಲ್ಲಿ ಸ್ಪ್ರೇ ಆಗ್ತದೆ, ಅದು ಪ್ರೆಷರ್ ಒಂದೇ ಕಾನ್ಸ್ಟೆಂಟ್ ಇರೋದ್ರಿಂದ ಅವನಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಸರಿ ಆಗ್ತದೆ, ಅದರದ್ದು ದೂರನು ಸರಿಯಾಗಿರೋದ್ರಿಂದ ನಿಖರವಾಗಿ ಮದ್ದು ಹೊಡೆಯುವಂತಹ ವ್ಯವಸ್ಥೆ ಆಗ್ತದೆ. ಆಮೇಲೆ ಈಗ ಅಡಿಕೆಗೆ ಗೊಬ್ಬರದ ಒಂದು ನಿರ್ವಹಣೆ ಮಾಡುವಂತಹದ್ದು, ವಿಶೇಷವಾಗಿ ನೀವು ಸಾವಯವ ರೀತಿಯಲ್ಲೇ ಮಾಡೋದಿದ್ರೆ ಹಟ್ಟಿ ಗೊಬ್ಬರವನ್ನ ನೇರವಾಗಿ ಹಾಕುವಂತದ್ದು ಅಥವಾ ಕಾಂಪೋಸ್ಟ್ ಎರೆಗೊಬ್ಬರ ಮಾಡ್ಕೊಂಡು ಹಾಕ್ತೀರಾ? ಇಲ್ಲ, ಎರೆಗೊಬ್ಬರ ಅಂತ ಮಾಡುದಿಲ್ಲ, ಕಾಂಪೋಸ್ಟ್ ಮಾಡ್ತೇವೆ. ಸ್ವಲ್ಪ ಹೇಳಿ ಇದರ ಬಗ್ಗೆ, ಕಾಂಪೋಸ್ಟ್ ಮಾಡುವಂತ ವಿಧಾನ. ಕಾಂಪೋಸ್ಟ್ ಅಂತಂದ್ರೆ ಏಕದಮ್ ಸ್ಟ್ಯಾಂಡರ್ಡ್, ವೈಜ್ಞಾನಿಕವಾಗಿ ಅಂತೇಳಿ ನೂರಕ್ಕೆ ನೂರು ಅನುಸರಿಸೋದಕ್ಕೆ ಆಗುದಿಲ್ಲ. ಆದ್ರೆ ನಾವೇನ್ ಮಾಡ್ತೇವೆ, ತೆರಕು ಮತ್ತೆ ಸಸಿ ಸೊಪ್ಪು ಮತ್ತೆ ಸಗಣಿ, ಅದು ಸ್ಲರಿ, ಈ ನಮ್ಮಲ್ಲಿ ಬಯೋಗ್ಯಾಸು ಗೊಬ್ಬರ ಗ್ಯಾಸು ಇವೆಲ್ಲ ಇದಾವೆ, ಅದರದ್ದು ಸ್ಲರಿಗಳನ್ನ ಅದು ಪದರ ಪದರದಲ್ಲಿ ಹಾಸಿ ಉಂಡಿಯನ್ನು ಮಾಡಿಕೊಂಡು ಅದರಲ್ಲಿ ಪದರ ಪದರ ಹಾಸಿ ಅದು ಪುಡಿ ತರ ಆಗ್ತದೆ. ಅಂತ ಗೊಬ್ಬರವನ್ನೇ ಹೆಚ್ಚಾಗಿ ಬಳಸುವಂತದ್ದು, ನೇರವಾಗಿ ಸಗಣಿಯನ್ನು ಬಳಸುವಂತ ಕ್ರಮ ಇಲ್ಲ, ಅದರಿಂದ ತೊಂದರೆ ಸುಮಾರಷ್ಟು ಆಗಿದೆ. ಈಗ ಗೊಬ್ಬರವನ್ನು ಕೊಡುವುದಿದ್ರೆ ಸರಿಯಾದಂತಹ ಒಂದು ಸಮಯ ಅಂದ್ರೆ ಯಾವಾಗ? ನಿಜವಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಕೊಡ್ಬೇಕದು. ಅಂದ್ರೆ ಮಳೆ ಬರ್ತಾ ಇರಬೇಕು ಅವಾಗ? ಅಲ್ಲ, ಮಳೆ ಜಸ್ಟ್ ಮುಗಿದಿರ್ಬೇಕು, ಒಂದೆರಡು ಮಳೆ ಸಿಗ್ಬೇಕು. ಆ ಹಂತದಲ್ಲಿ ಕೊಟ್ರೆ ಅದು ಇಡೀ ಬೇಸಿಗೆಯಲ್ಲಿ ಒಳ್ಳೆ ರೀತಿ ಆಗ್ತದೆ. ಈ ಮಳೆಗಾಲದಲ್ಲೆಲ್ಲ ಕೊಟ್ರೆ ನಮ್ಗೆ ಅದು ಕೊಳೆ ಸಂದರ್ಭ ಆಗ್ತದೆ, ಅದು ಕೊಳಿತದೆ ಮತ್ತೆ ಕೊಳಿಲಿಕ್ಕೆ ಮುಟ್ಟುವುದಿಲ್ಲ. ಅಂತದೆಲ್ಲ ಮತ್ತೆ ಮಣ್ಣು ನೆಲ ಇದು ಸಡ್ಲಾಗೋದ್ರಿಂದ ಅದು ತೊಳೆದು ಹೋಗ್ತದೆ ಮಳೆಯಲ್ಲಿ, ಇಂಥದೆಲ್ಲ ಸಮಸ್ಯೆ ಆಗ್ತದೆ. ಈ ಬೇಸಿಗೆ ಆಗೋ ತನಕ ಅದು ನೆಲದಲ್ಲಿ ಹಿಂಗೆ ಇದಾಗೋಗ್ತದೆ. ಹಂಗಾಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಳಗೆ ಮುಗಿಸ್ಬೇಕು. ಆಮೇಲೆ ಈಗ ಈ ಕೃಷಿ ತ್ಯಾಜ್ಯ ಇರ್ತದಲ್ಲ, ಸೋಗೆ ಆಗ್ಬೋದು ಅಥವಾ ಮಡಲಾಗ್ಬೋದು, ಇಂಥದ್ದನ್ನೆಲ್ಲ ಬುಡಕ್ಕೆ ನೇರವಾಗಿ ಹಾಕೋದ್ರೆ ಒಳ್ಳೇದು ಅಥವಾ ಕಾಂಪೋಸ್ಟ್ ಮಾಡಿಕೊಂಡು ಬಳಕೆ ಮಾಡಿದ್ರೆ ಒಳ್ಳೇದು? ಅಲ್ಲ, ಅದು ಒಂದೊಂದು ರೀತಿ ಪ್ರಯೋಜನ ಇದೆ. ಕಾಂಪೋಸ್ಟ್ಗೆ ನಮ್ಮಲ್ಲಿ ಈಗ ನಾವು ಅಭಯಾರಣ್ಯ ಇಲ್ಲಿ ಜಂಗಲ್ ಬೇಕಷ್ಟು ಇರುತ್ತೆ, ಕಾಡಿದೆ, ಅದಕ್ಕೆ ಕಾಂಪೋಸ್ಟ್ಗೆ ಅದನ್ನು ಬಳಸೋದು ಚಲೋದು. ತೋಟದ್ದು ಸೋಗೆ ಇದೆಲ್ಲ ಏನಿದೆ ಅಲ್ಲ, ಅದು ಅಡಿಕೆ ಮರದೇ ಕಂಪೋಸಿಷನ್ ಇರ್ತದೆ, ಅದು ಅಡಿಕೆ ಮರಕ್ಕೆ ಮೇಲಿಂದ ಮುಚ್ಚಿಗೆ ಮಾಡ್ಲಿಕ್ಕೆ ಬಳಸ್ಕೊಂಡ್ರೆ ಅದು ಮೇಲ್ ಮುಚ್ಚಿಗೆ ಆಗ್ತದೆ, ಮಲ್ಚಿಂಗ್ ಆಗ್ತದೆ, ಅದರಿಂದ ತೋಟ ತಂಪಾಗಿರ್ತದೆ ಮತ್ತೆ ಅಣುಜೀವಿಗಳ ಚಟುವಟಿಕೆಗೂ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಅದು ತೋಟದಲ್ಲೇ ಬಳಸೋದು ಉತ್ತಮ. ಈಗ ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿ ಮಾಡುವಂತವರು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೂ ಒಂದ್ಸಾರಿ ಗೊಬ್ಬರ ಹಾಕುವುದಕ್ಕಿಂತ ಮೊದಲು ಬುಡ ಬಿಡಿಸುವಂತ ಒಂದು ಕ್ರಮ ಅಂತ ಇತ್ತು, ಇವಾಗ ಅದಿಲ್ಲ. ಇದ್ರ ಏನಾದ್ರು ತೊಂದರೆ ಆಗಿದೆಯಾ? ಇಲ್ಲ, ಬುಡ ಬಿಡಿಸದೇ ಇರೋದ್ರಿಂದ ತೊಂದರೆ ಏನಿಲ್ಲ. ಯಾಕಂತಂದ್ರೆ ಬುಡ ಮೊದಲೊಂದು ಪರಿಪಾಠ ಇತ್ತು, ಬೇರನ್ನೆಲ್ಲ ಕಡಿದು ಅದು ಹೊಸದಾಗಿ ಬೇರು ಬರಬೇಕು ಅನ್ನುವಂಥದ್ದೆಲ್ಲ ಇತ್ತು. ಈಗ ಜನರಿಗೆ ಸುಮಾರಷ್ಟು ಅವೇರ್ನೆಸ್ ಬಂದಿದೆ, ಅದು ಬೇರು ಕಡಿಯೋದ್ರಿಂದ ಅದು ಗೊಬ್ಬರ ತಿನ್ನುವಂತ ಬೇರನ್ನೇ ಕಡಿದು ಮೇಲಿಂದ ಗೊಬ್ಬರ ಹಾಕಿಬಿಟ್ರೆ ಅದು ತಗೊಳ್ಳಿಕ್ಕೆ ಆಗುದಿಲ್ಲ, ಮತ್ತು ಹೊಸದಾಗಿ ಬೇರೆ ಡೆವಲಪ್ ಆಗಿ ಅದು ಗೊಬ್ಬರ ತಗೊಳ್ಳೋ ತನಕ ಗೊಬ್ಬರ ಹಾಳಾಗೋಗಿರ್ತದೆ, ಅಲ್ಲಿಗೆ ಅದು ವ್ಯವಸ್ಥೆನೇ ಹಾಳಾಗೋಗ್ತದೆ. ಇವಾಗ ಅಂಥದ್ದೆಲ್ಲ ಸಮಸ್ಯೆ ಏನಿಲ್ಲ, ನೆಲ ಅಗಿಯುವಂತ ಸಮಸ್ಯೆಗಳಿಲ್ಲ, ಗೊಬ್ಬರವನ್ನು ಹರಡಿ ಮೇಲಿಂದ ಮಣ್ಣಿಂದ ಮುಚ್ಚುದು ಅಥವಾ ಸೋಗೆಯಿಂದ ಇಂತಹ ಬೇರೆ ಕಚ್ಚಾ ವಸ್ತು ಮುಚ್ಚಿ ನಿರ್ವಹಣೆ ಮಾಡ್ತೇವೆ. ನೀರಾವರಿ ಬಗ್ಗೆ ಹೇಳಿಕೆ, ಎಷ್ಟು ದಿವಸಕ್ಕೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಟ್ಟರೆ ಒಳ್ಳೇದು? ಪ್ರಮಾಣದಲ್ಲಿ ನೀರು ಅಂತಂದ್ರೆ ಆಯಾ ಭೂಮಿ ಪ್ರದೇಶ ನೋಡಿ. ಈ ಉದಾಹರಣೆಗೆ ಜವಳು ನೀರಾವರಿ ಚೆನ್ನಾಗಿರುವಂತ ಜಾಗಕ್ಕೆ ಅತಿಯಾಗಿ ನೀರು ಕೊಡೋದ್ರಿಂದ ಪಿ ಎಚ್ ಲೆವೆಲ್ ವ್ಯತ್ಯಾಸ ಆಗಿ ಅದರಿಂದ ಗೊಬ್ಬರ ಹೀರ್ಕೊಳ್ಳದಂತ ಸಮಸ್ಯೆ ಆಗ್ತದೆ. ಈಗ ಅದು ನೋಡಿ ತೇವಾಂಶವನ್ನು ನೋಡಿ ಇದು ಮಾಡಬೇಕು. ಈ ಉಂಡೆ ಕಟ್ಟುವಷ್ಟಾದ್ರೆ ಒಂದ್ ವಾರಗಟ್ಟಲೆ ಕೊಡ್ಲೇಬಾರ್ದು, ಮಣ್ಣನ್ನು ಅಗದ್ರೆ ಅದು ಉಂಡೆ ಕಟ್ಟುವಷ್ಟಾದ್ರೆ ಒಂದ್ ವಾರದವರೆಗೆ ಕೊಡ್ಲೇಬಾರ್ದು. ಉಂಡೆ ಕಟ್ಟಿ ಬಿಟ್ಟಾವಾಗ ಕುಂಕುಮ ತರ ಪುಡಿ ಆಗ್ತಿದ್ರೆ ಸಾಧಾರಣ ಎರಡು ದಿವಸಕ್ಕೊಂದ್ಸಲ ಕೊಡ್ಬೇಕು, ಇಲ್ಲ ಪೂರಾ ಹುಡಿಯಾಗಿ ಹೋಗಿದ್ದಿಂದ ಅದೇ ದಿವಸನೇ ಕೊಡ್ಬೇಕು. ಈ ತರ ನಾವು ಆ ಮಣ್ಣಿನ ಗುಣಮಟ್ಟ ಅಲ್ಲಿ ವಾತಾವರಣ ನೋಡಿಕೊಂಡು ನೀರು ಕೊಡಬೇಕಾಗ್ತದೆ. ಇಲ್ಲೆಲ್ಲ ಡ್ರಿಪ್ ಏನಾದರೂ ಹಾಕುವಂತ ಒಂದು ಪ್ರಯತ್ನ ಮಾಡಿದಿರೋ ಅಥವಾ ಸ್ಪ್ರಿಂಕ್ಲರ್ ಇದೆಯಾ? ಡ್ರಿಪ್ ಇದೆ, ಡ್ರಿಪ್ ಆದ್ರೆ ನಾವು ಡ್ರಿಪ್ ನಿಂದ ಈ ಬಲ್ಬ್ ತರ ಬರ್ತದೆ ಅದರಿಂದ ಮಾಡುದಿಲ್ಲ, ಮೈಕ್ರೋ ಟ್ಯೂಬ್ ವ್ಯವಸ್ಥೆಯನ್ನು ಮಾಡ್ತೇವೆ. ಡ್ರಿಪ್ ಮಾಡ್ಕೊಂಡಿದ್ದೇವೆ, ಮೈಕ್ರೋಜೆಟ್ಟು ಮಾಡಿದ್ದೇವೆ, ದೊಡ್ಡ ಸ್ಪ್ರಿಂಕ್ಲರು ಮಾಡಿದ್ವಿ. ಅದು ಎಲ್ಲಾದ್ರಲ್ಲಿ ಎಫಿಸಿಯನ್ಸಿ ಅಂತಂದ್ರೆ ಈ ಮೈಕ್ರೋ ಟ್ಯೂಬ್ ಇಂದು ಚೆನ್ನಾಗಿ ಬಂದಿದೆ. ಯಾಕೆ ಅಂತಂದ್ರೆ ಈಗ ನಾವು ಮೈಕ್ರೋಜೆಟ್ಟು ಬೇರೆ ಸ್ಪ್ರೇ ಜೆಟ್ ಎಲ್ಲ ಮಾಡಿದಾವಾಗ ಸಿಕ್ಕಾಪಟ್ಟೆ ನೀರು ಬೇಕಾಗ್ತದೆ, ಅಷ್ಟು ಪ್ರಮಾಣದ ನೀರು ಇಳಿದಿದ್ದಾವಾಗ ಖಾಲಿ ಪ್ರದೇಶಕ್ಕೂ ಕೂಡ ನೀರು ಹೋಗ್ತದೆ, ಅದರಿಂದ ಕಳೆನೂ ಬರ್ತದೆ, ಮತ್ತೆ ಎಲ್ಲಿ ಬೇಕಲ್ಲ ಗಿಡಕ್ಕೆ ಆ ಗಿಡಕ್ಕೆ ಸಾಕಾಗುವಷ್ಟು ನೀರು ಪೂರೈಕೆ ಆಗುದಿಲ್ಲ. ನೀವು ಒಂದು ತಾಸುಗಟ್ಟಲೆ ಹಾಕಿದ್ರು ಒಂದ್ ಎರಡು ಇಂಚ್ ಕೆಳಗೆ ನೀರು ಒದ್ದೆ ಆಗಿರೋದಿಲ್ಲ, ಅಂದ್ರೆ ಅದಕ್ಕೆ ತಂಪಾಂಶ ಬರುವುದೇ ಇಲ್ಲ, ಅದು ಹೇಗೆ ಬೀಳುತ್ತದೆ ಅರ್ಧ ತಾಸು ಮತ್ತಂಗೆ ಆರೋಗ್ಯ ಆಪರೇಟ್ ಆಗಿ ಹೋಗ್ತದೆ. ಹಾಗಾಗಿ ನೀರು ನಿರ್ವಹಣೆ ಅದ್ರಲ್ಲಿ ಸರಿಯಾಗಿ ಆಗುದಿಲ್ಲ. ಈ ಡ್ರಿಪ್ ಅಥವಾ ಮೈಕ್ರೋ ಟ್ಯೂಬ್ನ ಮುಖಾಂತರ ಕೊಟ್ರೆ ನೀವು ಒಂದು ದಿವಸ ಕೊಟ್ರೆ ಸಾಧಾರಣ ಮೂರು ದಿವಸವರೆಗೆ ತೇವಾಂಶ ಇದ್ದೇ ಇರ್ತದೆ. ಒಂದು ಅಡಿಕೆ ಮರಕ್ಕೆ ಒಂದೇ ಕಡೆ ಕೊಟ್ರೆ ಸಾಕು ಅಥವಾ ಎರಡು ಕಡೆಯಿಂದ ಕೊಡ್ಬೇಕು? ಅದು ಉಸುಬು ಅಂದ್ರೆ ರೀತಿ ತರ, ಆ ತರ ಮಣ್ಣಿದ್ದದಾದ್ರೆ ಎರಡು ಕಡೆ ಕೊಡಬೇಕಾಗ್ತದೆ. ಈಗ ನಮ್ಮಲ್ಲೆಲ್ಲ ಸ್ವಲ್ಪ ಅಂಟು ಜಾತಿ ಮಣ್ಣಾದ್ರಿಂದ ನೀರು ನಿಲ್ತದೆ ಅಲ್ಲಿ, ಹಾಗಾಗಿ ಒಂದ್ ಕಡೆ ನಾವು ನೀರು ಒಂದ್ ಕಡೆ ಮೈಕ್ರೋ ಟ್ಯೂಬ್ ಹಾಕಿದ್ರೆ ಆ ಏರಿಯಾದಲ್ಲೆಲ್ಲ ವ್ಯಾಪಿಸ್ತದ, ಒಂದ್ ಕಡೆ ಸಾಕಾಗ್ತದೆ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ ಏನೇನೆಲ್ಲ ಬೆಳೆಯುವುದಕ್ಕೆ ಅವಕಾಶ ಇದೆ?

ಒಂದು ವರ್ಷದ ನರ್ಸರಿ ಸಸಿಯನ್ನ ಮಣ್ಣಿನ ಉಂಡೆ ಅಥವಾ ಮುದ್ದೆ ಮಣ್ಣಿನೊಂದಿಗೆ ಕುಳಿಯಲ್ಲಿ ನೆಡಬೇಕು. ನಂತರ ನೀರನ್ನ ಹಾಕ್ತಾ ಇರಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ಸಸಿಯ 50 ಸೆಂಟಿಮೀಟರ್ ಸುತ್ತಳತೆಯಲ್ಲಿ ಮಣ್ಣನ್ನು ಅಗೆತ ಮಾಡ್ತಾ ಇರಬೇಕು. ಹೆಚ್ಚಿನ ನೆರಳು ಮತ್ತು ಜೌಗು ಪ್ರದೇಶ ರಕ್ತ ಚಂದನ ಸಸಿಗಳಿಗೆ ಸೂಕ್ತವಲ್ಲ. ಅಂಗಾಂಶ ಕೃಷಿಯಿಂದಲೂ ತಯಾರಿಸಿದ ಅಥವಾ ಕಸಿ ತುಂಡು ವಿಧಾನದಿಂದ ತಯಾರಿಸಿದ ಸಸಿಗಳನ್ನು ಸಹ ಭೂಮಿಗೆ ನಾಟಿ ಮಾಡಲು ಬಳಸಬಹುದು. ಈ ರಕ್ತ ಚಂದನ ಬೆಳೆಗೆ ಹಲವಾರು ರೋಗ ಮತ್ತು ಕೀಟಗಳು ಕೂಡ ದಾಳಿಯನ್ನ ಮಾಡುತ್ತವೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಸಸಿಗಳಿಗೆ ಗೆದ್ದಲು ಬಾಧೆ ಕಂಡು ಬರುತ್ತೆ. ಇದರ ಹತೋಟಿಗೆ 20 EC ಕ್ಲೋರೋಫೈರಿಪಾಸ್ನಿಂದ ಉಪಚರಿಸಿದಾಗ ಇದು ಗಿಡಗಳಿಗೆ 4 ತಿಂಗಳುಗಳ ಕಾಲ ರಕ್ಷಣೆಯನ್ನು ಕೊಡುತ್ತೆ. ಕಾಲಕಾಲಕ್ಕೆ ಕೀಟನಾಶಕ ಸಿಂಪಡಣೆ ಮತ್ತು ಮಣ್ಣು ಏರಿಸೋದ್ರಿಂದ ಹೆಚ್ಚಿನ ರಕ್ಷಣೆಯನ್ನ ಮಾಡಬಹುದು. 1 ಎಕರೆ ಪ್ರದೇಶದಲ್ಲಿ ಸುಮಾರು 200 ಗಿಡಗಳನ್ನು ನಾಟಿ ಮಾಡಬಹುದು. ಇದರ ಬೇಸಾಯಕ್ಕೆ ತಗುಲುವಂತಹ ಖರ್ಚು ಬಹಳಷ್ಟು ಕಡಿಮೆ. ರಕ್ತ ಚಂದನದಿಂದ ಬರುವ ಲಾಭ ಲಕ್ಷಗಟ್ಟಲೆ ಆಗಿರುವುದಲ್ಲದೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ 20 ವರ್ಷದಲ್ಲೇ ಲಾಭದಾಯಕವಾಗಿ ಪಡೆಯಬಹುದು. ಕಟಾವು ಮಾಡುವ ಮೊದಲು ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆದಿರಬೇಕು. ಬೆಳೆಯುವ ಮೊದಲು ರಕ್ತ ಚಂದನ ಸಸಿ ನಾಟಿ ಮಾಡಿರುವುದನ್ನು ಕಂದಾಯ ಇಲಾಖೆಯ ನಿಮ್ಮ ಹೊಲದ ಪಹಣಿಯಲ್ಲಿ ನೋಂದಾಯಿಸಿರಬೇಕು. ರಕ್ತ ಚಂದನದ ಪ್ರಮಾಣಿತ ಬೇಸಾಯದ ಅನುಮತಿಯೊಂದಿಗೆ ಸ್ವತಃ ಬಳಕೆಗೆ ಬೇಕಾದರೂ ಸಹ ಬಳಸಬಹುದು. ರಕ್ತ ಚಂದನ ಸಸಿಗಳು ಅರಣ್ಯ ಇಲಾಖೆಯ ನರ್ಸರಿಗಳಲ್ಲಿ ಅಥವಾ ಕೆಲವು ಖಾಸಗಿ ನರ್ಸರಿಗಳಲ್ಲಿ ದೊರೆಯುತ್ತವೆ. ಕೃಷಿ ಮಾಹಿತಿ ಪ್ರಸಾರವಾಯಿತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಮಹಾದೇವ್ ಗೋವಿಂದ್ ಮರಾಠೆ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ಗಣಿಯೋ ಗಣಿಯೋ ಬಹಲೋ ಲಾ ತೆರೆ ಬಹಲ್ಯಾ ಸೊಬೆ ನಮಸ್ಕಾರ ತಿಂಗಳ ತೋ ತಾತು ಮೈ ಗೋವಿಂದ ಹರಿ ಕಾಂತರ್ ಕಾಣ್ ಸಿಸಂಜಿ ಬಾಂತರ ಬಾಣ್ ಕಾಸಂಜಿ ಪ್ರಾಣಿ ಬರಕೊಂಡೇವ ಗೋವಿಂದ. ಏಕ ತಿಶರ ಕೋಟಿ ಜವಾನೇಕ ಶಿಗಮೋ ಶಿವರ ತರ್ಮಿನನ್ ಹೊಳಿಯೇರೋ ಕಾಂಬೋಗಾ ಚೆಲೋ ರೇ ಕೇಳಿಯಾ ತಿಟೇವರು ಕಾಂಬೋಗಾ ಚೆಲೋ ಮಾಶರ ಕೋಟಿ ಜವಾನೇಕ ಶಿಗಮೋ ಶಿವರ ತರ್ಮಿನನ್ ಹೊಳಿಯೇರೋ ಕಾಂಬೋಗಾ ಚೆಲೋ ರೇ ಕೇಳಿಯಾ ಚಿಟೇವರು ಕಂಬುಗಾ ಚಲೋ ಮಾಶಿವೋ ಶಿವರಾತ್ರಿ ಕಂಬುಗಾ ಚಲೋ ರೇ ಕೇಳಿಯಾರು ಕಂಬುಗಾ ಚಲೋ ಕಂಬೇಟಾ ಚೇ ಸಡನ್ ಗೋಡೆ ಶಿಂಗಾರ ಲೇ ಕಂಬೇಟಾ ಚೇ ಸಡನ್ ಗೋಡೆ ಶಿಂಗಾರ ಲೇ ಬಾ ಸೋಡ ਸੋਡਰੀ ਇੱਕ ਸੱਤ ਰੇ ਖੇੜਿਆਂ ਦਾਰਾਂ ਸੋਡਰੀ ਇੱਕ ਸੱਤ ਮਾਂ ਦਾਰਾਂ ਸੋਡਰੀ ਇੱਕ ਸੱਤ ਰੇ ਖੇੜਿਆਂ ਦਾਰਾਂ ਸੋਡਰੀ ਇੱਕ ਸੱਤ ਮਾਂ